ಮಡಿಕೇರಿ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಕೇಳುಗರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಸೋಮವಾರಪೇಟೆ ತಾಲೂಕು ಕುಸಬೂರು ಗ್ರಾಮದ ಚಂದ್ರಿಕಾ ಕುಮಾರ್ ಅವರ ಗೀರ್ ತಳಿ ಹಸುಗಳ ಸಾಕಾಣಿಕೆ ಕುರಿತು ಸಂದರ್ಶನ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಸೋಮರಪೇಟೆ ತಾಲೂಕು ಕುಸುಬೂರು ಗ್ರಾಮದ ಚಂದ್ರಿಕಾ ಕುಮಾರ್ ಅವರ ಜೊತೆಗೆ ನಾವು ಇವತ್ತು ಅವರ ಕೃಷಿ ಅನುಭವ, ವಿಶೇಷವಾಗಿ ಗೀರ್ ತಳಿ ಸಾಕಾಣಿಕೆಯಲ್ಲಿ ಅವರು ಹೇಗೆ ತೊಡಗಿಸಿಕೊಂಡಿದ್ದಾರೆ ಅನ್ನೋದನ್ನ ಪ್ರಸಾರ ಮಾಡ್ತಾ ಇದೀವಿ. ಚಂದ್ರಿಕಾ ಕುಮಾರ್ ಅವರ ಹತ್ರ 16 ಗೀರ್ ತಳಿ ಹಸುಗಳಿದಾವೆ. ಅಮ್ಮ ನಮಸ್ಕಾರ. ನಮಸ್ತೆ. ತಮ್ದು ತವ್ರ ಮನೆ ಯಾವ್ದು? ಸೋಮರಪೇಟೆ ತಾಲೂಕು ಗೌಡಲ್ಲಿ ಹತ್ರ ಚಿಕ್ಕಾರ ಅಂತ. ಹಾ, ಏನ್ ಓದಿದ್ರಿ ತಾವು? ನಂದು PUC ಮುಗ್ದು ಡಿಗ್ರಿ 1 ಇಯರ್ ಮಾಡಿದೀನಿ ಅಷ್ಟೇ. ತವ್ರ ಮನೇನು ಕೃಷಿ, ಗಂಡನ ಮನೇನು ಕೃಷಿ ಅಲ್ವಾ? ಹೌದು. ಬಾಲ್ಯದಲ್ಲಿ ಹೇಗೆ ನೀವೆಲ್ಲ ಕೃಷಿ ಕೆಲಸಗಳನ್ನ ಮಾಡ್ತಾ ಇದ್ರಿ? ನೋಡ್ತಾ ಇದ್ವಿ, ಮಾಡಿದಂತೂ ಕಡಿಮೆ. ಕಾಲೇಜಿಗೆ ಹೋಗ್ತಾ ಇರುವಾಗ್ಲೇ ಮದ್ವೆ ಆಯ್ತಲ್ಲ. ಓಹೋ, ಕೆಲ್ಸ ಮಾಡಿಲ್ಲ, ನೋಡಿ ಅನುಭವ ಇತ್ತು. ಹೌದೌದು. ಇಲ್ಲಿಗೆ ಬಂದ್ಮೇಲೆ ಕಂಟಿನ್ಯೂ ಮಾಡಕ್ಕೆ ಅಭ್ಯಾಸ ಮಾಡ್ಕೊಂಡ್ವಿ. ಅಲ್ಲಿ ತವ್ರ ಮನೇಲಿ ನಿಮ್ಮ ತಂದೆ ತಾಯಿಯವ್ರಿಗೆ ಎಷ್ಟು ಆಸ್ತಿ ಇತ್ತು? 40 ಎಕರೆ ಹತ್ತತ್ರ ಇತ್ತು. ಈಗ ಇಲ್ಲಿ ಗಂಡನ ಮನೇಲಿ 30 ಎಕರೆ ಇದೆ. ಏನೇನು ಪ್ರಮುಖವಾದ ಬೆಳೆಗಳು? ಕಾಫಿ, ಪೇಪರ್ ಮೇನ್. ಗದ್ದೆ ಇತ್ತು, ಇವಾಗಂತೂ ಎಲ್ಲ ಹಾಗೆ ಇದೆ, ಅದರಲ್ಲಿ ಏನು ಮಾಡ್ತಾ ಇಲ್ಲ. ಅದನ್ನ ಯೂಸ್ ಮಾಡ್ಕೊಂಡು ಹಸುಗಳಿಗೆ ಮೇವು ಮಾಡ್ತಾ ಇದೀವಿ. ಓಹೋ, ಅಂದ್ರೆ ಗದ್ದೆ ಜಾಗವನ್ನ ಖಾಲಿ ಬಿಟ್ಕೊಂಡು ಅಲ್ಲಿ ಮೇಯಿಸ್ಕೊಳ್ತೀರಿ? ಮೇಯಿಸೋದು ಮತ್ತೆ ಹುಲ್ಲು ಬೆಳೆ ಬೆಳೆದಿದ್ದೀವಿ. ಓಹೋ, ಸರಿನೇ. ಎಷ್ಟು ಜಾಗ ಇದೆ ಅದು? 1 ಎಕರೆಗೆ ಹುಲ್ಲು ಬೆಳೆ ಬೆಳೆದಿದ್ದೀವಿ. 6 ಎಕರೆ ಹಾಗೆ ಇದೆ, ಖಾಲಿ ಇದೆ. ಓಹೋ, ಒಟ್ಟು 7 ಎಕರೆ ಭತ್ತದ ಜಾಗ ಇದೆ. ಓಹೋ, 1 ಎಕರೆಯಲ್ಲಿ ಯಾವ ತರದ ಹುಲ್ ಬೆಳೆದಿದ್ದೀರಿ? ನೇಪಿಯರ್ ಬ್ರೀಡ್ ಹುಲ್ಲಿದೆ, ಸಂಪೂರ್ಣ ಅಂತ ಬಂದಿದೆ. ಆ ಬೆಳೆ ಬೆಳೆದಿದ್ದೀವಿ, ಸುಮಾರು 15 ಅಡಿ ಎತ್ತರ ಬರುತ್ತೆ. ಓಹೋ, ಸಂಪೂರ್ಣ ಅನ್ನೋದನ್ನ ಎಲ್ಲಿಂದ ತಗೊಂಬಂದ್ರಿ? ಕಟಿಂಗ್ಸ್ ಅಥವಾ ಬೀಜ? ಕೊಯ್ಲಾ ಫಾರಂ, ಸುಬ್ರಹ್ಮಣ್ಯ. ಓಹೋ, ಎಮ್ಮೆ ಬ್ರೀಡಿಂಗ್ ಫಾರ್ಮ್ ಇದೆಯಲ್ಲ, ಅಲ್ಲಿ ನೋಡ್ಲಿಕ್ಕೆ ಹೋದಾಗ ಅಲ್ಲಿಂದ ತಂದಿದ್ದು. ಓಹೋ, ನೇಪಿಯರ್ಗಿಂತ ಸಂಪೂರ್ಣ ಹುಲ್ಲು ಚೆನ್ನಾಗಿದ್ಯಾ ಅಥವಾ ನೇಪಿಯರನ್ನೇ ಒಳ್ಳೇದಂತ ಹೇಳ್ತೀರಾ? ಇಲ್ಲ, ಸಂಪೂರ್ಣ ತುಂಬಾ ಚೆನ್ನಾಗಿದೆ. ಈಗ ಎಲ್ಲಾ ಕಡೆ ಬೆಳೀತಾ ಇದಾರೆ ಅದನ್ನೇ. ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಓಹೋ, ಎತ್ತರ ಬೆಳೆಯುತ್ತೆ ಮತ್ತೆ ಚೆನ್ನಾಗಿ ಹರಡಿಕೊಂಡು ಬೆಳೀತದೆ ಅಲ್ವಾ? ಹೌದು ಹೌದು, ಸಹಜ ಆಗಿ ಬೆಳೆಯುತ್ತೆ. ಕಟಾವಾಗಿ ಒಂದ್ ಟೈಮ್ ಯೂರಿಯಾ ಒಂದ್ ಸ್ವಲ್ಪ ಸಿಂಪಡಣೆ ಮಾಡ್ತೀವಿ. ನಿಮ್ಮ ಯಜಮಾನರದ್ದು ಪೂರ್ಣ ಹೆಸರೇನಂದ್ರಿ? ಕುಮಾರ್ KD. KD ಕುಮಾರ್. ಅವ್ರೇನ್ ಓದಿದಾರೆ? ಅವ್ರ MA ಆಗಿದೆ. ಕಾಫಿ, ಕಾಳುಮೆಣಸು ಮತ್ತು ಕಿತ್ಲೆ ಇದೆ. 65 ವೆರೈಟಿ ಫ್ರೂಟ್ಸ್ ಗಳಿದೆ. ಹೌದ್ರ? ಅಂಜೂರ, ಲೀಚಿ, ಡ್ರ್ಯಾಗನ್ ಫ್ರೂಟ್, ಹಾಲೆಹಣ್ಣು, ಪ್ಯಾಷನ್ ಫ್ರೂಟ್. ನಿಮಗಾಗಿ ಮತ್ ಮಾರಾಟಕ್ಕೆ ಆಗುವಷ್ಟು ಇದೆಯಾ ಈಗ ಸದ್ಯಕ್ಕೆ? ನಮ್ಗಾಗೋಷ್ಟು ಮಕ್ಳಿಗೆ ಅದ್ರ ತಳಿಗಳು ಗೊತ್ತಿರಲಿ ಅಂತ ಎಲ್ಲಿ ಸಿಕ್ಕಿದ್ರು ಯಾವ್ದಾದ್ರು ಹೊಸ ವೆರೈಟಿ ಅದನ್ನ ತಂದು ಬೆಳೆಸ್ತಾ ಇದೀವಿ. ವೆರಿ ಗುಡ್, ಒಳ್ಳೇದೆ. ಕಿತ್ತಳೆ ಗಿಡಗಳು ಎಷ್ಟಿದಾವೆ? ಒಂದ್ 4 ಎಕರೆಯಲ್ಲಿ ಕಾಫಿ ತೋಟದ ಒಳಗಡೆನೆ ಇರೋದು. ಒಂದ್ 200 ಗಿಡ ಇದೆ. ಫಸಲು ಬರ್ತಾ ಇದೆಯಾ? ಬರ್ತಾ ಇದೆ, ಬರ್ತಾ ಇದೆ. ಮಾರಾಟಕ್ಕೂ ಆಗುತ್ತೆ ಅಲ್ವಾ? ಮಾರಾಟಕ್ಕಿದೆ ಕಿತ್ತಳೆ ಹಣ್ಣು. ಇದೆ ಪರವಾಲ, ರುಚಿ ಅದಲ್ಲ. ಕೊಡಗಿನ ಕಿತ್ತಳೆ ಚೆನ್ನಾಗಿದೆ. ವರ್ಷದಲ್ಲಿ 2 ಸಾರಿ ಫಸಲು ಸಿಗುತ್ತೆ ನಿಮಗೆ? ಫಸಲು ಮಳೆಗಾಲದಲ್ಲಿ ಕಡಿಮೆ ಇದೆ. ಇನ್ನೊಂದು ಕ್ರಾಪ್ ಚೆನ್ನಾಗಿದೆ. 7-8 ವರ್ಷದ ಮರಗಳ? ಹೌದು, 6 ವರ್ಷ ಆಗಿದೆ. ಸೋಮರಪೇಟೆಯಿಂದ ಕುಸುಬೂರು ಎಷ್ಟು ದೂರ ಆಗ್ತದೆ? 6 ಕಿಲೋಮೀಟರ್ ಗಾಲ್ಫ್ ಗ್ರೌಂಡ್ ಬೇಲೂರು ಬಾಣೆ. ಗೀರ್ ತಳಿ ಹಸುಗಳನ್ನ ಸಾಕ್ಬೇಕನ್ನೋ ಒಂದು ಆಲೋಚನೆ ಹೇಗ್ ಬಂತ್ರಮ್ಮ? ಸೋಮರಪೇಟೆ ಪಕ್ಕ ಒಬ್ರು ಸಾಕಿದ್ರು, ಅದನ್ನ ನೋಡಿ ಇಷ್ಟ ಆಯ್ತು. ನಾಯಿ ತರ ಸಾಕಿದ್ರ ಪೆಟ್ಟು, ಹಾಗಾಗಿ ನಾವು ಸಾಕೋಣ ಅಂತ ಅವರು ಮಾರ್ಗದರ್ಶನದಲ್ಲಿ ಹೋದ್ವಿ. ಮತ್ತೆ ತಮಿಳ್ನಾಡು ಹೋದಾಗ ಅಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತು. ಅವ್ರ ಮೂಲಕ ಗುಜರಾತ್ ಇಂದ ಡೈರೆಕ್ಟ್ ಆಗಿ ತರ್ಸ್ಕೊಂಡ್ವಿ. ಓಹೋ, ಗುಜರಾತ್ ಹೋಗಿ ತಗೊಂಬಂದ್ರಿ? ಹೌದು. ಗುಜರಾತ್ ನಿಂದ ಎಷ್ಟು ತಗೊಂಬಂದ್ರಿ? 2. ಆಮೇಲೆ ಇಲ್ಲೇ ಹುಟ್ಟಿರವ ಉಳಿದವು? ಹೌದು, ಇಲ್ಲೇ ಬುಲ್ ಇದೆ ನಮ್ದು. ಓಹೋ, ಇಲ್ಲೇ ಹುಟ್ಟಿರೋ ಎಷ್ಟಿದಾವೆ? ಮತ್ತೇನಾದ್ರೂ ಬೇರೆ ಕೊಟ್ರ? 6 ಕರುಗಳು ಕೊಟ್ಟಿದೀವಿ ಹೊರಗಡೆ. ಓಹೋ, ಬಾಕಿ ನಮ್ಮ ಹತ್ರ ಇದೆ. ಗುಜರಾತ್ ನಿಂದ ತಂದಿರೋ 2 ಸೇರಿಕೊಂಡು ನಿಮ್ಮಲ್ಲಿ ಹುಟ್ಟಿರೋ ಎಲ್ಲ ಸೇರಿದ ಒಂದು 16 ಇದಾವ ಅಂತ ಹೇಳ್ತಾ ಇದ್ರಲ್ವಾ? ಹೌದು ಹೌದು. ಕೃತಕ ಗರ್ಭಧಾರಣೆಗೆ ಎಲ್ಲಿ ಹೋಗ್ಬೇಕಾಗಿಲ್ಲ, ನಿಮ್ಮಲ್ಲಿ ಹೋರಿ ಇರೋದ್ರಿಂದ ಅನುಕೂಲವೇ. ಹೌದು ಹೌದು. ಹೇಳಿ, ಈಗ ಗೀರ್ ತಳಿ ವಿಶೇಷ, ನೀವು 2 ತಂದ್ರಿ ಮತ್ತೆ ಹೆಚ್ಚಿಗೆ ಮಾಡ್ಕೊಂಡಿದ್ರಿ, ಏನು ಅವುಗಳ ವಿಶೇಷತೆ? ಮೇಂಟೆನೆನ್ಸ್ ಫ್ರೀ ಅನ್ಸುತ್ತೆ, ಯಾವ್ದೇ ಕಾಯಿಲೆಗಳು ಬರೋದಿಲ್ಲ, ಹುಲ್ಲೆಲ್ಲ ಕಡಿಮೆ ಸಾಕಾಗುತ್ತೆ. ಕಂಪೇರ್ ಮಾಡಿದ್ರೆ ಅದಕ್ಕೆ ಯಾವಾಗ್ಲೂ ಟ್ರೀಟ್ಮೆಂಟ್ ಡಾಕ್ಟರ್ ಜೊತೆನೆ ಇರಬೇಕು. ಇದು ಆದ್ರೆ ಕಾಯಿಲೆನೆ ಬರಲ್ಲ. ಈಗ ನಾವು ಹಾಕಿಸ್ಬೇಕು ಅಂತ ಕಾಲು ಬಾಯಿ ಜ್ವರ ಕಂಪಲ್ಸರಿ ಅಂತ ಹೇಳಿದಾಗ ಅದನ್ನ ಹಾಕಿಸ್ತಾ ಇದ್ವಿ ಅಷ್ಟೇ, ಇನ್ ಯಾವ್ದೇ ರೀತಿ ಕಾಯಿಲೆ ಬರೋದೇ ಇಲ್ಲ. ಎಷ್ಟು ವರ್ಷ ಆಯ್ತು ನೀವು ಶುರು ಮಾಡ್ಕೊಂಡು? ದನಗಳ ಸಾಕ್ತಾ 12 ವರ್ಷ ಆಯ್ತು. ಗೀರು ತಳಿ ಸಾಕಿದ್ದು 8 ವರ್ಷ. 8 ವರ್ಷದಿಂದ ಗೀರ್ ತಳಿ ಹಸುಗಳನ್ನ ಸಾಕ್ತದ್ರಿ, ಮತ್ತೆ ಅದು ಇಷ್ಟ ಆಗಿರೋದ್ರಿಂದ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಲ್ವಾ? ಹೌದು, ಇನ್ನು ತರಬೇಕು ಗುಜರಾತಿಗೆ ಹೋಗಿ ಅಂತ ಪ್ಲಾನ್ ಇದೆ. ಇನ್ನೂ ಹೆಚ್ಚಿಗೆ ಮಾಡ್ಬೇಕನ್ನೋ ಆಸೆ. ಹೌದು. ಎಲ್ಲಿವರೆಗೂ ಇಟ್ಕೋಬೇಕಂದ್ರೆ ಎಷ್ಟು ಸಂಖ್ಯೆಯಲ್ಲಿ ಗೀರ್ ತಳಿ ಹಸುಗಳನ್ನ ಸಾಕ್ಬೇಕನ್ನೋ ಒಂದು ಆಲೋಚನೆ ಇದೆ ಅಮ್ಮ? ಈಗ 10 ಹಾಲ್ಕರಿಯ ಹಸುಗಳನ್ನ ಸಾಕ್ಬೇಕು ಅಂತ ಐಡಿಯಾ ಇದೆ. ಅದೇ ಕರುಗಳು ಬಿಟ್ಟು ಹಾಲ್ ಕರಿಯದೆ 10 ಬೇಕು ಅಂತ. ಅಂದ್ರೆ ಗಬ್ಬಾಗ್ತಾ ಇದ್ರೆ ಮತ್ತೆ ಇನ್ನು ಉಳಿದಂತೆ ಒಂದು 10 ಯಾವಾಗ್ಲೂ ಹಾಲು ಕೊಡ್ತಾ ಇರ್ಬೇಕನ್ನೋ ಒಂದು ಆಲೋಚನೆ. ಹೌದು ಅಲ್ವಾ? ಬಿಟ್ಟು ಸಾಕ್ತೀರಾ ಕಟ್ಟಿ ಸಾಕ್ತೀರಾ? ಇಲ್ಲ, ಹೊರಗಡೆ ಬಿಡ್ತೀವಿ ನಾವು. ಓಹೋ, ಬೆಳಿಗ್ಗೆ ಎಷ್ಟು ಹೊತ್ತಿನಿಂದ ಸಾಯಂಕಾಲ ಎಷ್ಟು ಹೊತ್ತಿನವರೆಗೂ ಬಿಟ್ಟು ಸಾಕ್ತೀರಿ? ಬೆಳಿಗ್ಗೆ 7 ಗಂಟೆಗೆ ಬಿಡ್ತೀವಿ, ಸಂಜೆ 5 ಗಂಟೆಗೆ ತಾನಾಗೆ ಅದು ಮನೆಗೆ ಬಂದ್ಬಿಡುತ್ತೆ. ಓಹೋ, ಅದ್ರ ರಿಸ್ಕ್ ಇಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ. ಅಭ್ಯಾಸಕ್ಕೋಸ್ಕರ ಒಂದ್ ಸ್ವಲ್ಪ ಫೀಡ್ ಅಂತ ಕೊಡ್ತೀವಿ, ಇಲ್ಲಾಂದ್ರೆ ಫೀಡ್ ಕಡಿಮೆ ಇದೆ, ಅದಕ್ಕೆ ಕೊಡಲ್ಲ. ಓಹೋ, 5 ಗಂಟೆಗೆ ಸರಿಯಾಗಿ ಫೀಡ್ ನೆನಪ್ ಮಾಡ್ಕೊಂಡು ಬಂದ್ಬಿಡುತ್ತೆ. ಹೌದು. ಅಂದ್ರೆ 7 ಗಂಟೆಗೆ ಬೆಳಗ್ಗೆ ಹೋಗಿ ಕರೆದ ತಕ್ಷಣ ಅದೆಲ್ಲ ಕ್ಲೀನ್ ಮಾಡಿ ಡೈಲಿ ವಾಶ್ ಮಾಡ್ತೀವಿ. ವಾಶ್ ಮಾಡಿ ಹೊರಗಡೆ ಬಿಟ್ಟು ಬಿಡ್ತೀವಿ. ಅವ್ರ ಪಾಡಿಗೆ ಅವ್ರು ಹೋಗಿ ಗಾಲ್ಫ್ ಗ್ರೌಂಡ್ ಇದೆ ಅಲ್ಲೇ ಮೇಯ್ತವೆ. ಓಹೋ, ಹಾಗಾದ್ರೆ ಅವ್ರನ್ನ ಕಾಯ್ಬೇಕನ್ನೋ ತರ ಏನಿಲ್ಲ? ಇಲ್ಲ ಇಲ್ಲ, ನಾವು ಆಳುಗಳನ್ನು ಇಟ್ಕೊಂಡಿಲ್ಲ, ನಾವಿಬ್ರನ್ನೇ ಮೇಂಟೈನ್ ಮಾಡ್ತಾ ಇದೀವಿ. ಓಹೋ, ಸುಲಭ ಅಂತ ಹೇಳ್ತಾ ಇದೀರಿ ಅಲ್ವಾ? ಸುಲಭ ಇದೆ, ತುಂಬಾನೇ ಸುಲಭ ಇದೆ ಅದು. ಮತ್ತೆ ಮನುಷ್ಯರು ಜೊತೆ ಇದ್ರೆ ನಾಯಿ ತರನೇ ನಮ್ ಜೊತೆ ಬಂದ್ಬಿಡುತ್ತೆ. ಓಹೋ, ಸಗಣಿ ತೆಗೆಯೋದು ಮತ್ತೆ ಕೊಟ್ಟಿಗೆ ಶುಚಿ ಮಾಡೋದು ನೀವೇ ಮಾಡ್ಕೊಂತೀರಾ? ನಾವೇ ಮಾಡ್ತೀವಿ. ಮತ್ತೆ ಸಗಣಿ ಗಟ್ಟಿ ಇರುತ್ತೇನಲ್ವಾ? ಹೌದು, ಅದು ತೆಳು ಏನಿರಲ್ಲ, ಪ್ರಾಬ್ಲಮ್ ಇಲ್ಲ ಅದೊಂದು. ಕ್ಲೀನ್ ಮಾಡಕ್ಕೆಲ್ಲ ತುಂಬಾನು ಗಲೀಜ್ ಮಾಡ್ಕೊಳ್ಳಲ್ಲ ದನಗಳು. ಓಹೋ, ಅದೊಂದು ನೋಡಿ. ಅದೇ ಗೋಬರ್ ಗ್ಯಾಸ್ ಏನಾದರೂ ಇಟ್ಕೊಂಡಿದ್ರಾ ಯೂನಿಟ್? ಗೋಬರ್ ಗ್ಯಾಸ್ ಇದೆ. ಓಹೋ, ಸಗಣಿ ವ್ಯಾಪಾರ ಅಂತಿಲ್ಲ, ತೋಟಕ್ಕೆ ಹಾಕ್ತೀವಿ. ಎಷ್ಟು ವರ್ಷ ಆಯ್ತು ಗೋಬರ್ ಗ್ಯಾಸ್ ಘಟಕ? ಗೋಬರ್ ಗ್ಯಾಸ್ 1 ವರ್ಷ ಆಯ್ತು ಸರ್. ಓಹೋ, ಅನುಕೂಲ ಆಗುತ್ತೆ ಅಲ್ವಾ? ಅನುಕೂಲ ಆಗುತ್ತೆ, ಹೌದು. ಮತ್ತೆ ವರ್ಮಿ ಕಾಂಪೋಸ್ಟ್ ಮಾಡ್ತಾ ಇದೀವಿ. ಹೌದ್ರಾ? ಹೌದು. ಎರೆಹುಳು ಗೊಬ್ಬರ ಮಾಡಿ ಎರೆಹುಳನು ಆಸಕ್ತಿ ಕೊಡ್ತೀರಿ? ಎರೆ ಗೊಬ್ಬರ ಏನಾದ್ರೂ ನೀವು ಬೇರೆ ಕೊಡ್ತೀರಿ ಅಥವಾ ನಿಮಗೆ ಉಪಯೋಗಿಸ್ಕೊಳ್ತೀರಿ? ಇಲ್ಲ, ನಮ್ಮ ತೋಟಕ್ಕೇನೆ. ಎರೆಹುಳು ಮಾತ್ರ ಕೇಳಿದವರು ಕೊಡ್ತೀರಿ? ಕೊಡ್ತೀವಿ. ಅದನ್ನು 7-8 ವರ್ಷದಿಂದ ಎರೆಹುಳು ಗೊಬ್ಬರ ಮಾಡ್ಕೊಳ್ಳುವ ಒಂದು ಕಾರ್ಯದಲ್ಲಿ ತೊಡಸ್ಕೊಂಡಿದ್ದೀರಾ? ಹೌದು ಹೌದು. ಅಂದ್ರೆ ಎಲ್ಲ ಸಗಣಿನೂ ಎರೆಹುಳು ಗೊಬ್ಬರ ಮಾಡ್ಕೊಂಡು ಹಾಕ್ತೀರಾ ಅಥವಾ ಇಂತಿಷ್ಟ ಅಂತ ಅನ್ಕೊಂಡು? 16 ದನ ಇರೋದ್ರಿಂದ ಸಗಣಿ ತುಂಬಾ ಸಿಗುತ್ತೆ, ಎಲ್ಲಾನು ಹಾಕಕ್ಕಾಗಲ್ಲ, ಸ್ವಲ್ಪ ಸಾಕು ಎರೆಹುಳ ಗೊಬ್ಬರಕ್ಕೆ ಸಗಣಿ. ಅಂದ್ರೆ ಎಷ್ಟು ತೊಟ್ಟಿಗಳಿದಾವೆ? 4 ಇದೆ. ಓಹೋ, ಅಂದ್ರೆ ಕಾಫಿ, ಕಾಳು ಮೆಣಸು, ಇನ್ನು ಬೇರೆ ಬೇರೆ ಬೆಳೆಗಳಿಗೆ ಅಂತ ಅನ್ಕೊಂಡು ವಿಂಗಡಣೆ ಮಾಡ್ಕೊಂತೀರಾ ಹೇಗೆ? ಇಲ್ಲ, ಟೋಟಲ್ ಆಗಿ ಎಲ್ಲ ಬೆಳೆಗಳಿಗೂ ಹಾಕ್ತಿವಿ. ಕೆಲವೊಬ್ರು ಕಾಳು ಮೆಣಸಿಗೆ ಮಾತ್ರ ಹಾಕೊಳ್ತಾರೆ, ಇಲ್ಲ ತರಕಾರಿಗಳು ಮಾತ್ರ ಹಾಕೊಳ್ತಾರೆ, ಆತರ ಏನಿಲ್ಲ ನೀವು? ಇಲ್ಲ, ನಾವು ಸೀಸನ್ ಅಲ್ಲಿ ತರಕಾರಿ ಬೆಳಿತೀವಿ, ಅದಕ್ಕೆ ಯೂಸ್ ಮಾಡ್ತೀವಿ, ಮತ್ತೆ ಪೂರ್ತಿ ತೋಟಕ್ಕೆ ಹಾಕ್ತಿವಿ. ಓಹೋ, ಎಲ್ಲ ಕಿತ್ತಲೆ ಮೆಣಸು ಎಲ್ಲ ಎಲ್ಲಾ ಬೆಳೆಗಳಿಗೂ ಎರೆಹುಳು ಗೊಬ್ಬರ ಹಾಕ್ತೀರಿ. ಮತ್ತೆ ಸಗಣಿ ಗೊಬ್ಬರ ಸಾಕಷ್ಟು ಸಿಗೋದ್ರಿಂದ ರಾಸಾಯನ ಗೊಬ್ಬರ ಹಾಕೋದನ್ನು ಕಮ್ಮಿ ಆಗುತ್ತೆ ನಿಮ್ಮ ತೋಟಕ್ಕೆ ಬೆಳೆಗಳಿಗೆ ಅಲ್ವಾ? ಹೌದು, 2 ರಾಸಾಯನಿಕ ಹಾಕ್ತಿವಿ, ಒಂದನ್ನ ಕಡಿಮೆ ಮಾಡಿದೀವಿ ಸಗಣಿ ಗೊಬ್ಬರದಿಂದ. ಅದೇ, ರಾಸಾಯನಿಕ ಗೊಬ್ಬರ ಪ್ರತಿ ವರ್ಷನೂ 2 ಸಾರಿ ಹಾಕ್ತೀರಿ, ಸಗಣಿ ಗೊಬ್ಬರ ಪ್ರತಿ ವರ್ಷ ಹಾಕೊಂಡು ಹೋಗ್ತೀರಾ ಅಥವಾ ಫ್ಲಾಟ್ ಫ್ಲಾಟ್? ಪ್ರತಿ ವರ್ಷ ಹಾಕ್ತೀವಿ. ಅಂದ್ರೆ ಒಂದು ಫ್ಲಾಟ್ ಗೆ ಒಂದ್ಸಲ ಹಾಕಿದ್ರೆ ಇನ್ನೊಂದ್ ಫ್ಲಾಟ್ ಗೆ ಇನ್ನೊಂದ್ ಇಯರ್ ಹಾಕ್ತಿವಿ. ಹೌದು, ಎಲ್ಲದಕ್ಕೂ ಸಾಕಾಗಲ್ಲ. ಹೌದು, ಗಂಜಲನ ಗೋಬರ್ ಗ್ಯಾಸಿಗೂ ಹಾಕೊಳ್ತೀರಿ, ಮತ್ತೆ ಗೊಬ್ಬರ ಮಾಡುವ ಒಂದು ಗುಂಡಿಗೂ ಅಥವಾ ವ್ಯವಸ್ಥೆಗೂ ಸುರ್ಕೊಳ್ತೀರಾ ಹೇಗೆ? ಹೌದು, ಗುಂಡಿಗೂ ಹಾಕ್ತಿವಿ, ಗೋಬರ್ ಗ್ಯಾಸ್ಗೆ ತುಂಬಾ ಯೂಸ್ ಮಾಡ್ತೀವಿ. ಮತ್ತೆ ತುಂಬಾ ಜನ ಬಂದು ಕಲೆಕ್ಟ್ ಮಾಡ್ಕೊಂಡ್ ಹೋಗ್ತಾರೆ ಗಂಜಲನ, ಸ್ಪ್ರೇಗೆ, ಶುಂಠಿಗೆ. ಓಹೋ, ಹಾಗೆ ನಾವು ಅಂದ್ರೆ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳಲ್ಲ, ಫ್ರೀ ಆಗಿ ಕೊಟ್ಬಿಡ್ತೀವಿ. ಹೌದ್ರಾ? ಅಂದ್ರೆ ಎಷ್ಟು ಜನ ಗಂಜಲ ತೆಗೆದುಕೊಂಡು ಹೋಗ್ತಿರ್ಬೋದು? 10 ಮೆಂಬರ್ಸ್ ಅಂತೂ ಬಂದೇ ಬರ್ತಾರೆ. ನೀವು ಬಳಕೆ ಮಾಡ್ಕೊಳ್ತೀರಾ? ಹೌದು, ನಾವು ಬಳಕೆ ಮಾಡ್ತೀವಿ ತರಕಾರಿ ಸ್ಪ್ರೇಗೆ. ಕಾಳು ಮೆಣಸಿಗೆ ಅಥವಾ ಇನ್ನು ಸಣ್ಣ ಸಣ್ಣ ಗಿಡಗಳಿಗೆ ನರ್ಸರಿಗೆ? ಇಲ್ಲ, ಸಪರೇಟ್ ಅಂತ ಹಾಕಿಲ್ಲ, ಸಗಣಿ ಜೊತೆನೆ ಮಿಕ್ಸ್ ಮಾಡ್ಬಿಡ್ತೀವಿ. ಹಸುಗಳು ಚೆನ್ನಾಗಿ ಹೊಂದ್ಕೊಂಡಿದಾವೆ ಈ ಮಲೆನಾಡು ಪ್ರದೇಶಕ್ಕೆ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಎಲ್ಲ ಪ್ರದೇಶಕ್ಕೂ ಹೊಂದ್ಕೊಳ್ಳುತ್ತೆ ಅದು, ಮಳೆಗೂ ಆಗುತ್ತೆ ಬಿಸಿಲಿಗೂ ಆಗುತ್ತೆ. ನೀವು ತಂದಾಗ 2 ಕರುಗಳ ಅಥವಾ ಕಡಸಗಳ ಅಥವಾ ದೊಡ್ಡವ ಗಬ್ಬ ಆಗಿತ್ತು? ಓಹೋ, ಅದರಿಂದ ಹುಟ್ಟಿದ ಕರುಗಳು ಎಷ್ಟು ತಿಂಗಳಿಗೆ ಮತ್ತೆ ಬೆದಿಗ್ ಬಂದು ಅಥವಾ ಗಬ್ಬ? ಅದು ಒಂದ್ ಸ್ವಲ್ಪ ಲೇಟು, 2 ವರ್ಷ ಆಗುತ್ತೆ ಅದು ಮತ್ತೆ ಗರ್ಭಧಾರಣೆ ಮಾಡಕ್ಕೆ. ಬೇರೆದೆಲ್ಲ 18 ತಿಂಗಳಿಗೆ ಬಂದ್ಬಿಡುತ್ತೆ. ನಾಟಿ ಹಸುಗಳು 2.5 ವರ್ಷ ಆದ ಮೇಲೇನೆ ಗಬ್ಬ ಆಗೋದು. ಮತ್ತೆ ಎಷ್ಟು ತಿಂಗಳು ಹಾಲು ಕೊಡುತ್ತೆ? 8 ತಿಂಗಳು ಸಕೊಂದ್ ಕರು ಆತರ ಬರುತ್ತೆ, ಹಾಗಾಗಿ 8 ತಿಂಗಳು ಹಾಲು ಕೊಡುತ್ತೆ. ಈಗೆಲ್ಲ ನೀವು ನೋಡೋದಾದ್ರೆ ಒಪ್ಪತ್ತಿಗೆ ಎಷ್ಟು ಹಾಲು ಸಿಗ್ತಾ ಇದೆ? 10-12 ಲೀಟರ್ ಹಾಲು ಬರುತ್ತೆ. ಹೌದ್ರಾ? ದಿನಕ್ಕೆ ಹೇಳ್ತಾ ಇದೀರಾ ತಾವು? ದಿನಕ್ಕೆ ಹೇಳ್ತಾ ಇದ್ದೀನಿ 2 ಹೊತ್ತಿಂದ. ಪರವಾಗಿಲ್ಲ, 12 ಲೀಟರ್ ಹಾಲು ಬರುತ್ತೆ. ಮತ್ತೆ ಹಾಲಿನ ರುಚಿ, ಅದರಲ್ಲಿ ಜಿಡ್ಡಿನ ಅಂಶ ಇರುತ್ತೆ, ಥಿಕ್ನೆಸ್ ಜಾಸ್ತಿ ಇರುತ್ತೆ ಹಾಲು. ಮತ್ತೆ ಸ್ವಲ್ಪ ಹಳದಿ ಬಣ್ಣ ಅಲ್ವಾ? ವೈಟ್, ಪೂರ್ಣ ವೈಟ್ ಹಳದಿ ಬರಲ್ಲ. ಹೌದು, ವೈಟ್ ಇದೆ. ಓಹೋ, ಕೆಲವೊಂದು ನಾಟಿ ಹಸುಗಳದ್ದು ಹಳದಿ ಬಣ್ಣ ಬರುತ್ತೆ. ಹೌದು, ಜರ್ಸಿ ಹಸುದು ಬರುತ್ತೆ ಹಳದಿ. ಗೀರ್ ತಂದು ವೈಟ್ ಎಮ್ಮೆ ಹಾಲು ಬಣ್ಣ ಬರುತ್ತೆ. ಇದು ಕಾಯಿಸಿದಾಗ ಹೇಗೆ ಬರುತ್ತೆ ಕೆನೆ? ಎಮ್ಮೆ ಅಷ್ಟೇ ಅದೇ ಥಿಕ್ನೆಸ್ ಇರುತ್ತೆ ಹಾಲು. ಕಾಯಿಸಿದಾಗ ಕೆನೆ? ಕಾಯಿಸಿದಾಗ್ಲೂ ವೈಟ್ ಕೆನೆ ಬರುತ್ತೆ. ತುಂಬಾ ಅಂದ್ ಬೆಣ್ಣೆ ಅಂತ ತುಂಬಾ ಬರಲ್ಲ, ಅಂದ್ರೆ ಅದ್ರದ್ದು ಶ್ರೇಷ್ಠ ಅಂತ ಬೆಣ್ಣೆಗೂ ಡಿಮ್ಯಾಂಡ್ ಇದೆ. ಒಬ್ಬರಾದ್ರೂ ಫೋನ್ ಮಾಡ್ತಾರೆ ಬೆಣ್ಣೆ ಇದೆಯಾ ಬೇಕು ಅಂತ. ಆದ್ರೂ ಬೇಡಿಕೆ ಇದೆ, ಹಾಲಿಗೂ ಬೇಡಿಕೆ ಇದೆ, ಬೆಣ್ಣೆಗೂ ಬೇಡಿಕೆ ಇದೆ ಅಲ್ವಾ? ಹೌದು, ತುಪ್ಪಕ್ಕಂತೂ ತುಂಬಾ ಡಿಮ್ಯಾಂಡ್ ಇದೆ. ಅದನ್ನು ಮಾಡ್ತೀರಾ? ಕೇಳಿದಿರು ನಮ್ಗೆ ಬೇಕು ಅಂತ. 2.5 ಸಾವಿರ ಕೊಡ್ತೀವಿ, ನಮ್ಗೊಂದ್ ಕೆಜಿ ತುಪ್ಪ ಬೇಕು ಅಂತ. ಅಲ್ಲಿ ಸ್ಥಳೀಯವಾಗಿ ಯಾವ ಬೆಲೆಯಲ್ಲಿ ಕೊಡ್ತೀರಿ ನೀವೆಲ್ಲ ಬೆಣ್ಣೆನ? ಸದ್ಯಕ್ಕೆ ಬೆಣ್ಣೆ ಕೊಡ್ತಾ ಇಲ್ಲ, ನಾವು ಜಾಯಿಂಟ್ ಫ್ಯಾಮಿಲಿ ಇದೀವಿ, ಮನೆಗೆ ಯೂಸ್ ಆಗ್ತಾ ಇದೆ ಎಲ್ಲ. ಓಹೋ, ಅಲ್ಲೇ ಬಳಕೆ ಆಗುತ್ತೆ. ತೀರಾ ಆತ್ಮೀಯರಿಗೆ ಅವ್ರಿಗೆ ಅಂತ ಸ್ವಲ್ಪ ಕೊಡ್ತೀರಿ ಅಲ್ವಾ? ಹಾಲು ಈಗ ಸದ್ಯ ಎಷ್ಟು ಹಸುಗಳಿಂದ ಸಿಗ್ತಾ ಇದೆ, ಎಷ್ಟು ಸಿಗ್ತಾ ಇದೆ ಸದ್ಯಕ್ಕೆ? ಈಗ ಎಲ್ಲ ಗಬ್ಬ ಇದೆ, 2 ಹಸ ಕರಿತಾ ಇದೀವಿ, 20 ಲೀಟರ್ ಹಾಲು ಬರ್ತಾ ಇದೆ. 20 ಲೀಟರ್ ಹಾಲು ದಿನಕ್ಕೆ? ದಿನಕ್ಕೆ. ಅದನ್ನ ನೀವು ಬಳಕೆ ಮಾಡ್ಕೊಂಡು ಮತ್ತೆ ಡೈರಿಗೆ ಮತ್ತೆ ಹತ್ತಿರದವ್ರಿಗೆ ಕೊಡ್ತೀರಾ? ಹತ್ತಿರದವ್ರಿಗೆ ಕೊಡ್ತೀವಿ, ಮತ್ತೆ ಕಲೆಕ್ಷನ್ ಡೈರಿ ಇದೆ. ಸರಿನೇ. ಎಮ್ಮೆ ಹಾಲು ಅಥವಾ HF ಹಾಲು ಅದಕ್ಕಿಂತ ತುಸು ಬೆಲೆ ಹೆಚ್ಚಿಗೆ ಕೊಡ್ತಾರ ಅಥವಾ ನಿಮ್ಗೆ ಹೆಚ್ಚಿಗೆ ಬೆಲೆ ಸಿಗುತ್ತಾ? ಲೋಕಲ್ ಅವ್ರಿಗೆ ಆ ತರ ಅನುಭವ ಇಲ್ಲ, ಡೈರಿ ಬೆಲೆಗಿಂತ ಒಂದ್ ಸ್ವಲ್ಪ ಹೆಚ್ಚಿಗೆ ಕೊಡ್ತಾರೆ. ಹಾಗೆ, ಡೈರಿಲಿ 25 ರೂಪಾಯಿ ಇದೆ, ನಮ್ಗೆ 38 ರೂಪಾಯಿ ಇಲ್ಲಿ ಲೋಕಲ್ ತಗೊಂಡ್ ಹೋಗ್ತಾ ಇದಾರೆ. ಹೌದ್ರಾ? ಹೌದು, 38 ರೂಪಾಯಿ ಲೀಟರ್. ಪರವಾಗಿಲ್ಲ, ಕುಶಾಲ್ ನಗರದಲ್ಲಿ ಅವರಾಗೆ ಕೇಳ್ಕೊಂಡ್ ಬಂದಿದ್ರು, 80 rupees ಕೊಡ್ತೀವಿ, ನಮ್ಗೆ ಹಾಲು ಕಳ್ಸಿಕೊಡಿ ಅಂತ. ಓಹೋ, ಅದ ಅಲ್ಲಿ ಕಳ್ಸೋದು ಅದೆಲ್ಲ ಸ್ವಲ್ಪ ಸಮಸ್ಯೆನೆ ಅಲ್ವಾ? 20 kilometers ದೂರ ಇದೆ, ಹಾಗಾಗಿ ನಮ್ಗೆ ತಗೊಂಡ್ ಹೋಗೋದು ಟೈಮಿಂಗ್ಸ್ ಪ್ರಾಬ್ಲಮ್. ಹಾಗಾಗಿ ಅಲ್ಲಿ ಕೊಡಕ್ ಒಪ್ಲಿಲ್ಲ. ತುಂಬಾ ಕ್ವಾಂಟಿಟಿ ಇದ್ರೆ ವರ್ಕೌಟ್ ಆಗ್ಬಹುದು. ನಿಜ ನಿಜ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಮೇತ್ಕೊಂಡ್ ಬರ್ತವೆ, ಹಸಿ ಹುಲ್ಲು ಸಿಗುತ್ತೆ, ಮತ್ತೆ ಬಂದ್ಮೇಲೆ ಒಣ ಹುಲ್ಲು ಅಥವಾ ಫೀಡು ಹಾಲಿಂಡು ಹಸುಗಳಿಗೆ ಏನಾದ್ರೂ ಪಶು ಆಹಾರ ಈ ತರ ಕೊಡ್ತೀರಾ? ಹೌದು, ಬಂದಾಗ ಒಣ ಹುಲ್ಲು ಹಾಕ್ತಿವಿ. ಸಣ್ಣ ಕರುಗಳಿಗೆ ಒಂದ್ ಸ್ವಲ್ಪ ಫೀಡಿಂಗ್ ಮಾಡ್ತೀವಿ, ಅವು ಹೆಲ್ದಿ ಆಗಿರ್ಲಿ ಅಂತ. ತುಂಬಾ ಕ್ವಾಂಟಿಟಿ ಇಲ್ಲ. ಅಂದ್ರೆ ನೀವೇ ಮಾಡ್ಕೊಂಡಿದ್ದ ಅಥವಾ ಏನಾದ್ರೂ ಮಾರ್ಕೆಟ್ ನಿಂದ ತಂದಿದ್ದ? ಮಾರ್ಕೆಟ್ ನಾವು ಮಾಡಿಲ್ಲ. ಒಣ ಹುಲ್ಲು ಕಲೆಕ್ಟ್ ಮಾಡಿರ್ತೀವಿ, ಮಳೆಗಾಲಕ್ಕಂತೂ ಬೇಕು. ಹಾಗಾಗಿ ಮಳೆಗಾಲದಲ್ಲಿ ಒಣ ಹುಲ್ಲು ಹಾಕ್ತಿವಿ, ಇಲ್ಲ ಬಿಸಿಲು ಟೈಮಲ್ಲಿ ಹಸಿ ಹುಲ್ಲು ಧಾರಾಳವಾಗಿದೆ, ಹಸಿ ಹುಲ್ಲು ಯೂಸ್ ಮಾಡಿ ಕೊಡ್ತೀವಿ. ಹಾಲಿಂಡು ಹಸುಗಳಿಗೂ ಫೀಡ್ ಕೊಡ್ತೀರಾ? ಹೌದು, ಕಡಿಮೆ ಪ್ರಮಾಣದಲ್ಲಿ ಕೊಡ್ತೀವಿ. ಒಣ ಹುಲ್ಲು ಅಂತ ಹೇಳಿದ್ರೆ ಭತ್ತದ ಅಥವಾ ರಾಗಿದ ಯಾವ್ದು ಕೊಡ್ತೀರಿ? ಭತ್ತದ ಒಣ ಹುಲ್ಲು. ಸಂಪೂರ್ಣ ಮತ್ತು ನೇಪೇರು ಹುಲ್ಲು ಇದೆಯಲ್ಲ, ಅದನ್ನ ನೀವು ಕತ್ತರಿಸಿಕೊಂಡು ತಗೊಂಡ್ಬರ್ತೀರಾ ಅಥವಾ ಅಲ್ಲೇ ತಿನ್ಕೊಂಡ್ ಬಂದ್ಬಿಡ್ತಾವ? ಕತ್ತರಿಸಿ ಮನೆಗೆ ತಂದು ಹಾಕ್ತೀವಿ. ನೀವು ಅಲ್ಲಿ ದನ ಕಾಯ್ಲಿಕ್ಕೆ ಹೋಗುದಿಲ್ಲ, ಅಲ್ಲಿಗೆ ಹೋಗಿ ತಿನ್ನುದಿಲ್ವಾ ಹಸುಗಳು? ಬೇಲಿ ಅದು ವ್ಯವಸ್ಥೆ ಮಾಡಿದೀವಿ, ಪ್ರತ್ಯೇಕವಾಗಿ ಅದಕ್ಕೆ ಬೇಲಿ ಹಾಕ್ಬಿಟ್ಟಿದ್ರೆ. ಹೌದು, ದನಗಳಿಗೆ ಬೇಲಿ ಹಾಕಿದೀವಿ, ಆದ್ರೆ ಆನೆದು ಪ್ರಾಬ್ಲಮ್ ಇದೆ ಒಂದ್ ಸ್ವಲ್ಪ, ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಆನೆನು ಬಂದು ಹುಲ್ ತಿನ್ಕೊಂಡು ಹೋಗ್ಬಿಡುತ್ತಾ? ಹೌದು, ತುಂಬಾ ಲಾಸ್ ಮಾಡಿದೀಸಲ್ಲ. ಅದಕ್ಕೆ ಹುಲ್ಲು ಅಂದ್ರೆ ಬಹಳ ಇಷ್ಟ ಅಲ್ವಾ? ಹೌದು, ಭತ್ತದ ಹುಲ್ಲಿನ ತರ ಇದನ್ನು ತಿನ್ಕೊಂಡು ಹೋಗ್ಬಿಡುತ್ತ, ಅದಕ್ಕೆ ಬೇಲಿ ಹಾಕಿದ್ರಿ. ಬೇಲಿ ಹಾಕಿದ್ರು ದಾಂದ್ಲೆ ಮಾಡುತ್ತಾ ಆನೆಗಳು? ಹೌದೌದು, ನಮ್ಗೆ ಸೋಲಾರ್ ವ್ಯವಸ್ಥೆ ಆಗ್ಬೇಕು. ಮುಳ್ಳು ಬೇಲಿ ಆದ್ರೆ ಬಂದ್ ಅಟ್ಯಾಕ್ ಮಾಡುತ್ತೆ. ಆನೆಗಳ ಸಮಸ್ಯೆ ಇದ್ರು ಆಳು ಕಾಳುಗಳನ್ನ ನೀವು ಹೆಚ್ಚು ಅವಲಂಬನೆ ಮಾಡದೆ ಹಸುಗಳನ್ನ ಸಾಕೊಂಡ್ ಹೋಗ್ತದ್ರಿ, ಅದು 16 ಹಸುಗಳಿದಾವ ಅಂತ ಹೇಳ್ತಾ ಇದ್ರಿ. ಹೌದು, ಅದೇ. ಎಮ್ಮೆಗಳನ್ನ ಮತ್ತು ಸ್ಥಳೀಯ ಹಸುಗಳನ್ನು ಈ ಹಿಂದೆ ಸಾಕೊಂಡಿದ್ರ ಅಥವಾ ಈಗಲೂ ಇದಾವ? ಎಮ್ಮೆಗಳು ತುಂಬಾ ಮೊದ್ಲಿತ್ತು, ಇವಾಗಿಲ್ಲ. ನಮ್ದು ಮದ್ವೆ ಆದ್ಮೇಲೆ ಅದೆಲ್ಲ ಸೇಲ್ ಮಾಡಿದ್ರು, ಆಮೇಲೆ ಮಧ್ಯದಲ್ಲಿ ಕೈ ಬಿಟ್ಟಿದ್ರು. ಆಮೇಲೆ ನಾವೊಂದ್ಸಲ ಬೆಂಗಳೂರು ಹೋದಾಗ ಅಲ್ಲಿ ಶಿವಾಜಿ ಮಾರ್ಕೆಟಿಗೆ ಹೋಗಿದ್ವಿ, ಅಲ್ಲಿ 2 ಹಸುಗಳು ಕಂಡ್ತು. ಅದು ಕಟ್ ಮಾಡಕ್ಕೆ ಅಂತ ತಂದು ಕಟ್ಕೊಂಡಿದ್ರು, ಅದಕ್ಕೆ 80,000 ದುಡ್ಡು ಕೊಟ್ಟು ಅಲ್ಲಿಂದ ತಗೊಂಡ್ ಬಂದು ಸಾಕಿದ್ವಿ. ನಾವು ಆತರ ಪ್ರಾರಂಭ ಮಾಡಿದ್ದು. ಆಮೇಲೆ ಇಲ್ಲ, ಅದ್ರದ್ದು ಒಂದು ಬ್ರೀಡ್ ಆಯ್ತು, ಒಂದು ಕರು ಹಾಕ್ಲಿಲ್ಲ. ಅಲ್ಲಿಂದ ಮತ್ತೆ ತುಂಬಾ ಬ್ರೀಡ್ಗಳು ಸಾಕಿದ್ವಿ. ಈಗ ಚೇಂಜ್ ಮಾಡ್ತಾ ಮಾಡ್ತಾ ಗೀರ್ನ ಸಾಕೋಣ ಅಂತ ಪ್ರಯತ್ನ ಮಾಡ್ತಾ ಇದೀವಿ. ಬೇರೆ ಬೇರೆ ತಳಿಗಳನ್ನು ನೀವು ಸಾಕಿ ಅನುಭವ ಪಡೆದುಕೊಂಡಿದ್ರಿ, ಅದರಲ್ಲಿ ಗೀರ್ ನಿಮಗೆ ಇಷ್ಟವಾಗಿದೆ? ಹೌದು. ಗೀರ್ ಯಾಕೆ ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ರಿ, ಸಾಧು ತಳಿ, ಆಮೇಲೆ ಹೆಚ್ಚು ಹುಲ್ಲು ತಿನ್ನಲ್ಲ, ಕಾಯಿಲೆಗಳು ಬರಲ್ಲ ಅಂತ ಅನ್ಕೊಂಡು ಪ್ರಸ್ತಾಪ ಮಾಡ್ತಾ ಇದ್ರಿ. ಮಳೆಗಾಲದಲ್ಲಿನು ಸಗಣಿ ಸ್ವಲ್ಪ ಗಟ್ಟಿ ಇರುತ್ತೆ, ಗಟ್ಟಿ ಇರುತ್ತೆ, ಕಂಪೇರ್ ಮಾಡಿದ್ರೆ ತುಂಬಾನೇ ಗಟ್ಟಿ ಇರುತ್ತೆ. ಓಹೋ, ಇತ್ತು. ನಾವು ಸಾಧಾರಣ ದಿನಕ್ಕೆ 60-65 ಲೀಟರ್ ಹಾಲು ಡೈರಿಗೆ ಹಾಕ್ತಾ ಇದ್ವಿ. ಗೀರ್ ಬಂದ್ಮೇಲೆ ಅದೆಲ್ಲ ಕಡಿಮೆ ಮಾಡಿ, ಮೇಂಟೆನೆನ್ಸ್ ಕಷ್ಟ, ಕಾಯಿಲೆಗಳು ಬರ್ತಾ ಇತ್ತು, ಹಾಗಾಗಿ ಚೇಂಜ್ ಮಾಡ್ತಾ ಬಂದಿದೀವಿ. ಈಗಲೂ ಒಂದು ಸಿಂಧಿ ಇದೆ, ಟಾರ್ ಪಾರ್ಕರ್ ಇದೆ, ಅದನ್ನ ಚೇಂಜ್ ಮಾಡ್ಬೇಕು ಅಂತ ಇದೀವಿ. ಅದು ನಾಟಿ ದನ ಆಗಿದ್ರಿಂದ ಸಾಕೊಂಡಿದೀವಿ ಈಗ. ಅದೇ, ಹಾಲು ಬಹಳ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ ಅಲ್ವಾ? ಹೌದು, ತುಂಬಾನೇ ಚೆನ್ನಾಗಿದೆ, ಡಿಮ್ಯಾಂಡ್ ಇದೆ ಅಷ್ಟೇನೆ. ಮೊಸರು ಗಟ್ಟಿ ಆಗಿರುತ್ತಾ ಎಮ್ಮೆ ಹಾಲಿನ ತರ? ಮೊಸರು ಗಟ್ಟಿ ಇರುತ್ತೆ. ಮತ್ತೆ ಬೇಲಿ ಹಗರದು, ಹಾಯದು, ಇದೆಲ್ಲ ಇವಕ್ಕೆಲ್ಲ ಅಭ್ಯಾಸ ಇಲ್ಲ ಅನ್ಸುತ್ತಲ್ವಾ? ಇಲ್ಲ, ಆ ತರದ ಯಾವ್ದೇ ತೊಂದರೆ ಆಗಿಲ್ಲ ಇಷ್ಟ ತನಕ. ಒಂದ್ ದಿನ ಎಲ್ಲಿ ಹೋಗ್ ಬರ್ತಾರೆ ಅಲ್ಲೇ ಹೆಚ್ಚು ಕಡಿಮೆ 2-3 kilometers ವಾಕ್ ಮಾಡ್ತಾರೆ ರೋಡ್ ಸೈಡ್ ಮೇಯ್ಕೊಂಡು. ಒಂಥರ ಸಾಧು ಜೀವಿ ಅಲ್ವಾ? ಹೌದು ಹೌದು. ಇದು ಹೇಳ್ಬೇಕಂದ್ರೆ ರೋಡ್ ಅಲ್ಲಿ ಹೋಗ್ತಾ ಇದ್ರು ವೆಹಿಕಲ್ ಬಂದ್ರು ದಾರಿ ಬಿಡಲ್ಲ ಅಷ್ಟೊಂದು ಇದು. ಓಹೋ, ಅಂದ್ರೆ ಅದ್ರದಾದ ಜಗತ್ತಿನಲ್ಲಿ ಅದಿರುತ್ತೆ. ಹೌದು. ಆಮೇಲೆ ಹೋರಿನೂ ಅಷ್ಟೇ, ಅದು ಸಹ ಹಾಯದು ಹೆಗರಾಡೋದು ಅದೆಲ್ಲ ಇಲ್ಲ ಅನ್ಸತ್ತಲ್ವಾ? ಇಲ್ಲ ಇಲ್ಲ ಇಲ್ಲ. ನೋಡ್ಲಿಕ್ಕೆ ದೊಡ್ಡದಾಗಿ ಕಾಣುತ್ತೆ ಅಲ್ವಾ? ಹೌದು. ಆದ್ರೂ ಸಾಧು ಜೀವಿ. ಕೊಟ್ಟಿಗೆ ಶುಚಿ ಮಾಡೋದು, ಹಾಲಿಂಡದು, ಮತ್ತೆ ಇನ್ನೆಲ್ಲ ನಿಭಾಯಿಸೋದು, ಹಸುಗಳದ್ದು ಎಲ್ಲ ನೀವೇ ಗಂಡ ಹೆಂಡತಿ ಮಾಡ್ತೀವಿ? ಪ್ರತಿಯೊಂದು ಕೆಲಸ ನಮ್ಮಿಬ್ರನ್ನ, ಹುಲ್ಲು ತಂದು ಹಾಕೋದು ನಾವಿಬ್ರನ್ನೇ. ಅಂದ್ರೆ ಇಷ್ಟಪಟ್ಟಿದ್ದೀರಿ, ಹಾಗಾಗಿ ಯಾರು ಬೇಡ, ನಾವಿಬ್ರೇ ಸಾಕು ಅನ್ಕೊಂಡು ಕೆಲಸಗಳನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದೀರಿ. ನಾವು ಹೊರಗಡೆ ಹೋಗದಿದ್ರೆ ಯಾರಿಗಾದ್ರೂ ವಹಿಸ್ಬಿಟ್ಟು ಹೋಗ್ತೀವಿ. ಹಾಲು ಎಷ್ಟು ಬಿಡ್ತೀರಿ ಕರುಗೆ? ಹೊತ್ತಿಗೆ 2 ಲೀಟರ್ ಕೊಡ್ತಾ ಇದ್ದೀವಿ. ಅಂದ್ರೆ ಬೆಳಿಗ್ಗೆ 2 ಲೀಟರ್, ಸಂಜೆ 2 ಲೀಟರ್. ಅಂದ್ರೆ ಕರುವಿಗೆ ಪ್ರತ್ಯೇಕವಾಗಿ ಕರೆದು ಕೊಡ್ತೀರಾ, ಉಣಸ್ಲಿಕ್ ಬಿಟ್ಬಿಡ್ತೀರಾ? ಗೀರ್ ತಳಿ ಆದ್ರಿಂದ ಕೆಟ್ಲಿಗೆ ಡೈರೆಕ್ಟ್ ಆಗಿ ಬಿಡ್ತಾ ಇದೀವಿ. ಕೆಟ್ಲಿಗೆ ಬಿಡೋದ್ರಿಂದ ಕರುನು ಒಂದ್ ಸ್ವಲ್ಪ ಹೆಲ್ದಿಯಾಗಿ ಬೆಳೆಯುತ್ತೆ. ಈಗ ಕೆಲವೊಬ್ರು 1 ಮೊಲೆ 2 ಮೊಲೆ ಅಂತ ಅನ್ಕೊಂಡು ಕರುವಿಗೆ ಪ್ರತ್ಯೇಕವಾಗಿ ಬಿಟ್ಬಿಡ್ತಾರೆ, ನೀವ್ ಹೇಗ್ ಮಾಡ್ತೀರಿ? ನಾವು ಒಂದೊಂದು ಸಪರೇಟ್ ಆಗಿ ಕರಿತೀವಿ, ಎಷ್ಟಿದೆ ಅಂತ ಅಂದಾಜು ಮಾಡ್ಕೊಂಡು 2 ಲೀಟರ್ ಮೇಲೆ ಬಿಟ್ಬಿಡ್ತೀವಿ. ಹಾಗೆ ಹಾಗೆ. ಬೆಳಿಗ್ಗೆ 2 ಲೀಟರ್, ಸಾಯಂಕಾಲ 2 ಲೀಟರ್, ಅಥವಾ ದಿನಕ್ಕೆ 2 ಲೀಟರ್ ಆಗುವಷ್ಟು ಕೊಡ್ತೀರಾ? ದಿನಕ್ಕೆ 4 ಲೀಟರ್. ಕರೆದು ಬಿಟ್ಟು ಸಪರೇಟ್ ಆಗಿ ಕೊಡ್ತಿದ್ರೆ ಅಷ್ಟೊಂದು ಹೆಲ್ದಿ ಆಗಿರೋದಿಲ್ಲ ಕರುಗಳು. ಅದನ್ನು ನೋಡಿದಿರಿ? ನೋಡಿದೀವಿ, ಅದು ಟ್ರೈ ಮಾಡಿದೀವಿ. HF ಇತ್ತು, ಅದಕ್ಕೂ ಆ ತರ ಕುಡಿಸ್ತಾ ಇದ್ವಿ. ಆದ್ರೂ ಗ್ರೋತ್ ಕಡಿಮೆ ಆಗ್ತಾ ಇತ್ತು, ಹಾಗಾಗಿ ಈಗ ಕೆಟ್ಲಿಗೆ ಬಿಡಕ್ ಸ್ಟಾರ್ಟ್ ಮಾಡಿದೀವಿ. ಮತ್ತೆ ಕಾಲಲ್ಲಿ ಹೊಡಿಯೋದು ಅದು ಏನಿಲ್ವಾ? ಗೀರ್ದು ಒಂದ್ ಸ್ವಲ್ಪ ಗಲಾಟೆ ಇದೆ, ಹಗ್ಗ ಹಾಕಿನೇ ಹಾಲು ಕರಿಯೋದು. ಹೌದಾ? ಇಲ್ಲಾಂದ್ರೆ ಒಡೆದ್ ಬಿಡುತ್ತಾ? ಒದಿಯುತ್ತೆ. ಗೀರ್ ತಳಿ ಹಸುಗಳನ್ನ ಚೆನ್ನಾಗಿ ಸಾಕೊಂಡು ಬಂದಿದ್ರಿ, ಅಕ್ಕಪಕ್ಕದವರು ನಿಮ್ಮನ್ನ ನೋಡ್ಕೊಂಡು ನಾವು ಸಾಕ್ತಿವಿ ಅಂತ ಅನ್ಕೊಂಡು ಮುಂದ್ ಬಂದಿರ್ಬೇಕು ಅಲ್ವಾ? ತುಂಬಾ ಜನ ಕರುಗಳನ್ನ ಕೇಳ್ಕೊಂಡು ಬರ್ತಾರೆ. ಮತ್ತೆ ನಮ್ದು ಹೋರಿ ಇರೋದ್ರಿಂದ ಹೊರಗಡೆ ಬಿಟ್ಬಿಡ್ತೀವಿ. ಈಗ ಊರಲ್ಲಿ ತುಂಬಾ ಅದ್ರದ್ದು ಬ್ರೀಡ್ಗಳಾಗಿದೆ. ಓಹೋ, ಚೆನ್ನಾಗಿ ಮಾತಾಡಿದ್ರಮ್ಮ. ಗೀರ್ ತಳಿ ಹಸುಗಳನ್ನ ಸಾಕೊಂಡು ಹೇಗೆ ಅವುಗಳನ್ನು ಉಪಚಾರ ಮಾಡ್ತಿದ್ರಿ, ಅವುಗಳಿಂದ ಹೇಗೆ ನೀವು ಸಂತೋಷ ಪಟ್ಟಿದೀರ ಅನ್ನೋದನ್ನ ವಿವರಿಸಿದ್ರಿ, ಬಹಳ ಖುಷಿ ಆಯ್ತು ಅಮ್ಮ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ. ಕೇಳುಗರೆ, ಇದುವರೆಗೆ ಸೋಮಾರ್ಪೇಟೆ ತಾಲೂಕು ಕುಸುಬೂರು ಗ್ರಾಮದ ಚಂದ್ರಿಕಾ ಕುಮಾರ್ ಗೀರ್ ತಳಿ ಹಸುಗಳ ಸಾಕಾಣಿಕೆಯಲ್ಲಿ ಅವರು ಹೇಗೆ ಸಾಗಿದರನ್ನೋದನ್ನ ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ: 9845004424. 9845004424. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ, ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ನಾನು ಮಂಜುನಾಥ್, ಅತ್ತಿಗ್ನಹಳ್ಳಿ ಎಸ್ಲೂರು ಹೋಗ್ಲಿ ಸಕಲೇಶ್ಪುರ ತಾಲೂಕು ಹಾಸನ ಜಿಲ್ಲೆ. ನನಗೆ ಹಸಿರು ಮೆಣಸಿನಕಾಯಿ ಬೆಳೆಗೆ ಸೋಮರಪೇಟೆ ತಾಲೂಕು ಹರ್ಷ ಅವರಿಂದ ಮಾಹಿತಿ ದೊರೆದು ನುವಾಲ್ಗಿ ಮೆಣಸಿನ ಗಿಡಕ್ಕೆ ತುಂಬಾ ಉಪಯುಕ್ತ ಅಂತ ಹೇಳಿ ಅದನ್ನ 15 ದಿನಕ್ಕೆ ಲೀಟರ್ಗೆ 2 ml ನಂತೆ ಬಳಕೆ ಮಾಡ್ಕೊಂಡು ಸ್ಪ್ರೇ ಮಾಡ್ತಾ ಇದ್ದು ತುಂಬಾ ಚೆನ್ನಾಗಿ ಬೆಳೆಗೆ, ಅಂದ್ರೆ ಅದು ರಾಸಾಯನಿಕ ಗೊಬ್ಬರ ಇಲ್ಲದೇನೆ ಬೆಳ್ಕೊಂಡ್ಬಹುದು. ನುವಾಲ್ಗಿನ 15 ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ಕೊಂಡು ಬಂದಿದ್ದು ಗಿಡ 2 ದಿನದಿಂದಲೇ ಅದರ ಚಿಗುರು ಒಡೆಯಕ್ಕೆ ಪ್ರಾರಂಭ ಆಗಿ ತುಂಬಾ ಉಪಯುಕ್ತ ಬೆಳೆ ಅಂತ ಹೇಳಿದ್ರೆ ಮೆಣಸಿನ ಗಿಡಕ್ಕೆ ತುಂಬಾ ಉಪಯುಕ್ತ. ಮತ್ತೆ ಇದನ್ನ ತರಕಾರಿ ಬೆಳೆಗೂ ಕೂಡ ಸ್ಪ್ರೇ ಮಾಡಿ ಉಪಯೋಗಿಸ್ತಾ ಇದ್ದು ರಾಸಾಯನಿಕ ಬೇಡವೇ ಬೇಡ, ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನ ಬಳಸಿ ಬೆಳಿಬಹುದು. ನಾನಂತೂ ತುಂಬಾ ಚೆನ್ನಾಗಿ ಇದನ್ನ ಬಳಕೆ ಮಾಡಿಕೊಂಡು ತುಂಬಾ ಉಪಯುಕ್ತ ಹೊಂದಿದ್ದೀನಿ. ಮತ್ತೆ ಇದರಿಂದ ನಮ್ಮ ಹೆತ್ತೂರು ಕೆಮಿಕಲ್ ಇವಕ್ಕೂ ಕೂಡ ಈಗ ನುವಾಲ್ಗಿಯನ್ನ ತರ್ಸಕ್ಕೆ ಹೇಳ್ಬಿಟ್ಟು ಅಲ್ಲಿಂದ ಸುಲಭವಾಗಿ ರೈತರಿಗೆ ತಲುಪುವಂತ ವ್ಯವಸ್ಥೆ ಮಾಡಿದೀವಿ. ಹರ್ಷ ಅವರು ಫೀಲ್ಡ್ ಗೆಲ್ಲ ಬಂದು ಮಾಹಿತಿ ನೀಡಿ ಪ್ರಯೋಜನಕಾರಿಯ ಕೆಲಸ ಮಾಡ್ತಾ ಇದಾರೆ, ರೈತರಿಗೆ ತುಂಬಾ ಉಪಯುಕ್ತ ಅಂತ ಹೇಳ್ತೀನಿ. ನಮ್ಮಲ್ಲಿ ಬಂದು ನೋಡ್ಕೊಂಡು ನರ್ಸರಿ ಮಟ್ಟದಲ್ಲೂ ಅದನ್ನ ಪ್ರಯೋಗ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ದೂರವಾಣಿ ಸಂಖ್ಯೆ 9481926691 9481926691. ಬಳಸಿ ಬಳಸಿ ನೋವಾಲ್ಗಿ ದ್ರಾವಣವನ್ನ, ಕಾಣಿರಿ ಹೆಚ್ಚಿನ ಇಳುವರಿಯನ್ನ, ದೂರವಿಡಿ ರೋಗ ಕೀಡ ಕೀಟಗಳನ್ನ ಗಳಿಸಿ ಅಧಿಕ ಆದಾಯವನ್ನ ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನ ಬಳಸಿ ಬಳಸಿ ನೋವಾಗಿ ನೋವಾಗಿ ಜ್ಞಾನೋ ದ್ರಾವಣವಿದುವೆ ಪೈರುಗಳಲ್ಲಿ ಬೆಳವಣಿಗೆ ಆಗುವುದು ಹಣವು ಉಳಿತಾಯ ವಾಗುವುದು ಬೆಳೆಯೂ ಬಾಳಿಕೆ ಬರುವುದು ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನು ಬಳಸಿ ಬಳಸಿ ಹಲವಾರು ರೈತರು ಅನೇಕ ತರಕಾರಿಗಳಿಗೆ ಹಣ್ಣಿನ ಬೆಳೆಗಳಿಗೆ ಶುಂಠಿ ಕಾಫಿ ಕಾಳುಮೆಣಸು ಬಾಳೆ ಇತ್ಯಾದಿ ಬೆಳೆಗಳಲ್ಲಿ ನೂ ಆಲ್ಗಿಯನ್ನು ಬಳಸಿ ಲಾಭ ಕಂಡುಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಆನಂದದಿಂದ ಆಲಿಸಿದಿರಿ. ಇದರ ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೃಷಿ ತೋ ನಾಸ್ತಿ ದುರ್ಭಿಕ್ಷ ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೇಳುಗರೆ, ಇದೇ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಕೊಡವಸಿರಿ ಕಾರ್ಯಕ್ರಮದಲ್ಲಿ ಆರೋಡತ್ ಆಯಿಮೆ ಕೊಡವಾಮೇಲೆ ಅಡಗಿತುಳ್ಳ ಬೀರ್ಯ ಸರಣಿ ಕಾರ್ಯಕ್ರಮದಲ್ಲಿ ಆರೋಡತ್ ನಡ್ಪ ಪಲತರ ತರೆ ಈ ವಿಷಯವಾಗಿ ಮಾಹಿತಿ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ ಅವರಿಂದ. ನಂತರ ಹಾಡು, ಬಳಿಕ ಇಂದು ಕಂಡನಕ್ಕೆ ಕೊಡವಾಮೆ. ಮಾತನಾಡುತ್ತಾರೆ ಬಟ್ಟಕಾಳಂಡ ಮುತ್ತಣ್ಣ ಅವರು. ಕೇಳಿ ಕೊಡವಸಿರಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್.